ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ರೈತ ಬಾಂಧವರು ಮಾತನಾಡಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827222588. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಪಿಎಂ ಜಗದೀಶ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ವಾತಿ, ಹಾಗೆಯೇ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರು ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅವರ ಕೃಷಿ ಅನುಭವಗಳನ್ನು ಹಂಚ್ಕೋಬೋದು. ಜೊತೆಗೆ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತೆ, ಅದಕ್ಕೆ ಅವರು ಉತ್ತರವನ್ನು ಕೊಟ್ಟು ಅವರ ಒಂದು ಈ ಕೃಷಿ ಬಗ್ಗೆ ಇರುವಂಥ ವಿಚಾರಗಳನ್ನು ಬೇರೆ ಜೊತೆಯಲ್ಲಿ ಹಂಚ್ಕೋಬೋದು ಅಂತ ನಾವು ಹೇಳೋಣ. ಈಗ ನೋಡಿ, ನಾವು ಸೆಪ್ಟೆಂಬರ್ ತಿಂಗಳಿಗೆ ಪ್ರವೇಶ ಮಾಡಿದ್ದೀವಿ. ಹೌದು ಸರ್. ಈಗ ಕೂಡ ಮಳೆ ಬರ್ತಾ ಇದೆ ಈ ಮಡಿಕೇರಿನಲ್ಲಿ, ಬೇರೆ ಬೇರೆ ಕಡೆಯೂ ಕೂಡ ಜಾಸ್ತಿ ಆಗಿದೆ. ಹೌದು, ಕಳೆದ ಒಂದು ವಾರದಿಂದ ಮಳೆ ಜಾಸ್ತಿ ಆಗಿದೆ. ಹೌದು ಹೌದು, ಆಗಸ್ಟ್ ತಿಂಗಳು ಕೊನೆ ವಾರದಲ್ಲಿ ಸ್ವಲ್ಪ ಬಂತು, ಮತ್ತು ಈ ಒಂದು ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲೂ ಕೂಡ ಮಳೆ ಬರ್ತಲೇ ಇದೆ. ಹೌದು ಹೌದು, ಅಂದರೆ ಸ್ವಲ್ಪ ಅತಿಯಾದ ಮಳೆ ಅನ್ನೋದಕ್ಕಿಂತ ಬಿಡುವನು ಕೂಡ ಕೊಡ್ತಾ ಇದೆ. ಹೌದು, ಇಂಥ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಮ್ಮ ರೈತ ಬಾಂಧವರಿಗೆ ಕೆಲವು ಉಪಯುಕ್ತವಾದಂಥ ಮಾಹಿತಿಯನ್ನು ತಿಳಿಸೋಣ. ನೋಡಿ, ಕಾಫಿ ಮಂಡಳಿಯವರು ಈ ಸಹಾಯಧನಕ್ಕೋಸ್ಕರ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಬೇರೆ ಬೇರೆ ಸೌಲಭ್ಯಗಳಿಗಾಗಿ ಅವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಕಾಫಿ ಬೆಳೆಗಾರರು. ಮುಖ್ಯವಾಗಿ 25 ಹೆಕ್ಟೇರ್ ಅಂದರೆ 61.25 ಎಕರೆ ಅವರಿಗೆ ಕಾಫಿ ತೋಟ ಹೊಂದಿರುವಂಥ ಎಲ್ಲ ರೈತರು ಕೂಡ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಏನೇನು ಯಾವ್ಯಾವ ಒಂದು ಅಂಶಗಳು ಇದ್ದಾವೆ ಮತ್ತು ಯಾವ್ಯಾವ್ದಕ್ಕೆ ಸಹಾಯಧನ ಸಿಗುತ್ತೆ ಅಂತ ನಾವು ನೋಡೋದಾದರೆ, ಈಗ ಕಾಫಿ ಮರುನಾಟಿ ಕೆಲವು ಕಡೆ ಗಿಡಗಳು ಹೋಗ್ಬಿಟ್ಟಿರುತ್ತೆ ಏನೋ ರೋಗ ಕೀಟಗಳ ಬಾಧೆಯಿಂದ, ಅಥವಾ ಈ ಮರ ಕಫಾತ್ ಮಾಡುವಾಗ ರೆಂಬೆಗಳೆಲ್ಲ ಬಿದ್ದು ಗಿಡಗಳು ಮುರಿದೋಗಿರೋ ಸಾಧ್ಯತೆ ಇರುತ್ತೆ, ಮತ್ತೆ ಅಲ್ಲಿ ಖಾಲಿಯಾಗಿರುತ್ತೆ ಜಾಗ. ಅಂತಹ ಕಡೆಗಳಲ್ಲಿ ಹೊಸ ಗಿಡ ನಾಟಿ ಮಾಡ್ಕೋಬಹುದು, ಅದಕ್ಕೆ ಒಂದು ಇಲ್ಲಿ ಅವಕಾಶ ಇರುತ್ತೆ. ಜೊತೆಗೆ ಕೆಲವು ಹಳೇ ತೋಟಗಳಿರ್ತವೆ, ಅಷ್ಟು ಫಸಲು ಕೊಡ್ತಾ ಇರಲ್ಲ. ಹೌದೌದು, ಅಂಥ ಸಂದರ್ಭದಲ್ಲೂ ಕೂಡ ಅಂಥ ಒಂದು ಗಿಡಗಳನ್ನು ತೆಗೆದು ಹೊಸ ಗಿಡಗಳನ್ನು ಹಾಕ್ಕೋಬೋದು. ಮತ್ತು ಕೆಲವು ನಮಗೆ ಇದು ಹೆಚ್ಚು ಇಳುವರಿ ಕೊಡ್ತಾ ಇಲ್ಲ, ಬೇರೆ ಒಳ್ಳೆ ತಳಿ ಗಿಡಗಳನ್ನು ಹಾಕ್ಕೋಬೇಕು ಅಂತ ಯಾರನ್ನು ಮನಸ್ಸು ಮಾಡಿದರೆ ಅವ್ರಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಹಾಗಾಗಿ ರೈತ ಬಾಂಧವರು ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು. ಕಾಫಿ ಮರುನಾಟಿಗೂ ಕೂಡ ಇಲ್ಲಿ ಸಹಾಯಧನ ಸಿಗುತ್ತೆ. ಇನ್ನೊಂದೇನು ಅಂತಂದರೆ, ಈ ನೀರನ್ನು ಒದಗಿಸೋದಕ್ಕೆ ಕಾಫಿ ತೋಟಗಳಿಗೆ ಈಗ ಕಳೆದ ವರ್ಷ ನಾವು ಸುಮಾರು ಮಳೆ ಕೊರತೆ ನೋಡಿವಿ, ಮತ್ತು ಈ ಸಾರಿ ಬೇಸಿಗೆನೂ ಕೂಡ ಬಹಳ ತೀವ್ರವಾಗಿತ್ತು. ಹೌದೌದು, ಹೂ ಮಳೆನೂ ಕೂಡ ಸರಿಯಾಗಿ ಬರಲಿಲ್ಲ. ಮುಖ್ಯವಾಗಿ ಕಾಫಿ ಬೆಳೆಗೆ ಹೂ ಮಳೆ ಬರಬೇಕು. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೂ ಮಳೆ ಬಂದಾಗ ಎಲ್ಲ ಹೂಗಳು ಅರಳಿ ಅಲ್ಲಿಂದ ಕಾಯಿ ಕಚ್ಚೋದು ಒಂದು ಪ್ರಾರಂಭವಾಗುತ್ತೆ ಪರಾಗಸ್ಪರ್ಶ ಆದಮೇಲೆ. ನೋಡಿ, ನಮಗೆ ನೋಡೋದಕ್ಕೆ ಏನನ್ಸುತ್ತೆ ಅಂದರೆ ಆಗ ಮಾರ್ಚ್ ಏಪ್ರಿಲ್ನಲ್ಲೇ ಮೊಗ್ಗುಗಳಿರ್ತವೆ ಅಂತ ಅಂದ್ಕೊಳ್ತೀವಿ. ಆದರೆ ಮೊಗ್ಗುಗಳು ಪ್ರಾರಂಭ ಆಗೋದು ಸೆಪ್ಟೆಂಬರ್ ತಿಂಗಳಿಂದಲೇ ಅದರ ಒಂದು ಅಭಿವೃದ್ಧಿ ಪ್ರಾರಂಭ ಆಗುತ್ತೆ. ಸುಪ್ತಾವಸ್ಥೆ ಇರ್ತವೆ, ಅದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಳೆ ಬಂದಾಗ ಅರಳುತ್ತವೆ. ಅದು ಬಹಳ ಮುಖ್ಯವಾದ ಅಂಶ. ಹಾಗಾಗಿ ಈ ನೀರಾವರಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಹಾಯಧನದ ವ್ಯವಸ್ಥೆ ಇರುತ್ತೆ. ಮುಖ್ಯವಾಗಿ ಅವರು ಕೆರೆ ಮಾಡ್ಕೋಬೋದು, ಸಣ್ಣ ಪ್ರಮಾಣದ ಕೆರೆಗಳು, ತೆರೆದ ಬಾವಿ ತಕ್ಕೋಬೋದು, ಒಂದು ಕೃಷಿ ಹೊಂಡದ ರೀತಿ. ಮತ್ತು ರಿಂಗ್ ಬಾವಿ ಅಂತಾರೆ, ಸಿಮೆಂಟ್ ರಿಂಗ್ಗಳನ್ನು ಹಾಕಿ ಬಾವಿಗೆ, ಅದನ್ನು ಕೂಡ ಮಾಡ್ಕೋಬೋದು. ಇದ್ರ ಜೊತೆಗೆ ಈಗ ತುಂತುರು ನೀರಾವರಿ ವ್ಯವಸ್ಥೆ ಅಂತ ಬಂದಿದೆ, ಒಂದು ಸ್ಪ್ರಿಂಕ್ಲರ್ ಅಂತಾರೆ. ಅದು ಒಂದು ರೀತಿ ಮಳೆ ರೀತಿಯಲ್ಲೇ ನೀರನ್ನ ಸಿಂಪರಣೆ ಮಾಡುತ್ತೆ. ಈ ಬಹುತೇಕ ಜನ ನೀರಾವರಿ ವ್ಯವಸ್ಥೆ ಇರೋಂಥವರು ಹೂ ಮಳೆಗೆ ಅದನ್ನು ಬಳಸ್ಕೊಳ್ತಾರೆ. ಹೂ ಮಳೆ ರೀತಿಯಲ್ಲಿ ಇರುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಅವರು ಬಳಸ್ಕೊಳ್ತಾರೆ. ಅದಕ್ಕೂ ಕೂಡ ಇಲ್ಲಿ ಸಹಾಯಧನದ ಸೌಲಭ್ಯ ಇರುತ್ತೆ ಈ ನೀರಾವರಿ ಯೋಜನೆ ಅಡಿಯಲ್ಲಿ. ಮತ್ತು ಹನಿ ನೀರಾವರಿ, ಕಾಫಿ ಗಿಡದ ಬುಡಕ್ಕೇ ತೊಟ್ಟು ತೊಟ್ಟು ನೀರು ಬೀಳೋದು, ಆ ಕಡೆ ಈ ಕಡೆ ಬೀಳದೇ ಇಲ್ಲ. ಆ ಕಡೆ ಈ ಕಡೆ ಬೀಳದೇ ಇದ್ದಾಗ ಏನಾಗುತ್ತೆ, ಬುಡದ ಸುತ್ತ ಮಾತ್ರ ನೆನೆಯುತ್ತೆ, ಕಳೆಗಳು ಇವಕ್ಕೆಲ್ಲ ತೇವಾಂಶ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕಳೆಗಳು ಎಲ್ಲ ಬರೋದು ಕಡಿಮೆ ಆಗುತ್ತೆ. ಮತ್ತು ಈ ಡ್ರಿಪ್ ಅಂತೀವಲ್ಲ ಹನಿ ನೀರಾವರಿ, ಅದರ ಮೂಲಕ ಪೋಷಕಾಂಶನೂ ಕೊಡ್ಬೋದು. ಪೋಷಕಾಂಶ ನೀರಿನಲ್ಲಿ ಕರಗುವಂಥ ಪೋಷಕಾಂಶ ಅದ್ರ ಜೊತೆ ಬೆರೆಸಿ ಕೊಟ್ಟರೆ ಅದು ಹನಿ ಹನಿಯಾಗಿ ಬೀಳುತ್ತೆ, ಪೋಷಕಾಂಶದ ಪ್ರಮಾಣವೂ ಕಡಿಮೆ ಬೇಕಾಗುತ್ತೆ. ಅದು ಈಗ ವಾತಾವರಣದ ಬಿಸಿಗೆ ಆವಿಯಾಗೋ ಸಾಧ್ಯತೆ ಇರುತ್ತೆ ನಾವು ಹೆಚ್ಚು ಕೊಟ್ಟಾಗ. ಮತ್ತು ಜಾಸ್ತಿ ನೀರನ್ನು ನಾವು ಕೊಟ್ಟಾಗ ಅದು ಬಸಿದು ಹೋಗೋ ಸಾಧ್ಯತೆ ಇರುತ್ತೆ ಕೆಳಗಡೆ ಗಿಡಕ್ಕೆ ಸಿಗದಾಗೆ. ಇವೆಲ್ಲ ಒಂದು ಅನುಕೂಲಗಳಿದ್ದಾವೆ ಹನಿ ನೀರಾವರಿಯಿಂದ, ಅದಕ್ಕೆ ಒಂದು ಅವಕಾಶ ಇದೆ. ಇನ್ನೊಂದೇನು ಅಂತಂದರೆ ಈ ಕಾಫಿ ಗೋಡೌನ್ ಅಂತಾರೆ, ಕಾಫಿ ಕೊಯ್ಲು ಆದಮೇಲೆ ನಾವು ಶೇಖರಣೆ ಮಾಡಬೇಕಾಗತ್ತೆ ಅದನ್ನ ಮಾರಾಟ ಮಾಡೋವರೆಗೂ ಅದನ್ನು ನಿರ್ಮಾಣ ಮಾಡ್ಕೋಬೋದು. ಒಂದು ಕಾಫಿ ಗೋಡೌನ್, ಉಗ್ರಾಣ ಅಂತೀವಲ್ಲ ಕನ್ನಡದಲ್ಲಿ. ಆಮೇಲೆ ಕಾಫಿ ಕಣ, ಕಾಫಿ ಕಣ ಅಂತಂದರೆ ಕಾಫಿ ಒಣಗಿಸೋದಕ್ಕೆ, ಕಾಫಿ ಕೊಯ್ಲಾದಮೇಲೆ ನಾವು ಚೆರ್ರಿ ಮಾಡ್ಕೋಬೇಕು ಅಂದರೆ ಇಡೀ ಹಣ್ಣನ್ನೇ ಒಣಗಿಸ್ತೀವಿ. ಒಂದು ವೇಳೆ ನಾವು ಪಲ್ಪರ್ ಯೂನಿಟ್ ಇಟ್ಕೊಂಡು ಬೇಳೆನೂ ಕೂಡ ಒಣಗಿಸೋದಕ್ಕೂ ಬೇಕಾಗುತ್ತೆ ಕಾಫಿ ಕಣ ಅಲ್ವಾ. ಜೊತೆಗೆ ಪಲ್ಪರ್ ಯೂನಿಟ್ಟು ಸಿಪ್ಪೆ ಸುಲಿದು ಪಾರ್ಚ್ಮೆಂಟ್ ಮಾಡಬೇಕು ಅಂತಂದರೆ, ಮತ್ತು ಎಕೋ ಪಲ್ಪರ್ ಅಂತಲೂ ಕೂಡ ಬಂದಿದೆ, ಅದನ್ನು ಕೂಡ ಇಲ್ಲಿ ಪಡ್ಕೋಬೋದು ಸಹಾಯಧನದಲ್ಲಿ. ಮೆಕ್ಯಾನಿಕಲ್ ಡ್ರೈಯರ್, ಕೆಲವು ಸಂದರ್ಭದಲ್ಲಿ ಒಣಗಿಸೋದಕ್ಕಾಗಲ್ಲ ಮಳೆ ಬರ್ತಾ ಇರುತ್ತೆ, ಅಂಥ ಸಂದರ್ಭದಲ್ಲಿ ಯಾಂತ್ರಿಕವಾಗಿ ಹಣ್ಣುಗಳನ್ನು ಒಣಗಿಸೋದಕ್ಕೆ ಒಂದು ವ್ಯವಸ್ಥೆ. ಸೋಲಾರ್ ಟನಲ್ ಡ್ರೈಯರ್ ಅಂತ, ಈ ಬಿಸಿಲಿನ ಒಂದು ಶಕ್ತಿಯನ್ನು ಬಳಸ್ಕೊಂಡು ಅವನ್ನ ಒಣಗಿಸ್ಬೋದು. ಕಾಫಿ ಕೊಯ್ಲು ಅಂತಂದರೆ ಸಾಧಾರಣವಾಗಿ ನವಂಬರ್ ಡಿಸೆಂಬರಲ್ಲಿ ನಡೆಯುತ್ತೆ ಅರೇಬಿಕಾ, ಮತ್ತು ಜನವರಿ ಫೆಬ್ರವರಿ ಮಾರ್ಚಲ್ಲಿ ರೋಬಸ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಮಳೆ ಕಡಿಮೆ ಇರುತ್ತೆ, ಬಿಸಿಲೂ ಇರುತ್ತೆ, ಹಾಗಾಗಿ ನಾವು ಈ ಸೌರ ಈ ಕಾಫಿ ಒಣಗಿಸುವಂಥ ಒಂದು ಈ ಸೋಲಾರ್ ಟನಲ್ ಡ್ರೈಯರ್ ಅಂತ ಕರೀತಾರೆ, ಅದನ್ನು ಬಳಸ್ಕೋಬೋದು. ಇದರಿಂದ ಏನಾಗುತ್ತೆ, ನಮ್ಮ ಕಾಫಿ ಗುಣಮಟ್ಟ ಹೆಚ್ಚುತ್ತೆ ಇಂಥವನ್ನೆಲ್ಲ ಬಳಸ್ಕೊಳ್ಳೋದ್ರಿಂದ. ಮತ್ತು ಕಾಫಿ ಕಣವನ್ನು ನಾವು ಸರಿಯಾಗಿ ಮಾಡಿಕೊಂಡು ಮಾಡೋದ್ರಿಂದ ಸಿಮೆಂಟು ಇದರಿಂದ ಅದು ಗುಣಮಟ್ಟ ಹೆಚ್ಚುತ್ತೆ. ಈಗ ನಾವು ಈಗ ಕಣ ಅಂತಂದರೆ ನಮ್ಮ ರೈತರು ಈ ಹಸುವಿನ ಸಗಣಿ ಅದರಿಂದ ಒಂದು ತಾತ್ಕಾಲಿಕವಾಗಿ ಕಣ ಮಾಡ್ಕೊಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಬೇರೆ ಒಂದು ವಸ್ತುಗಳ ಜೊತೆ ಬೆರೆತು ಗುಣಮಟ್ಟ ಹಾಳಾಗೋ ಸಾಧ್ಯತೆ ಇರುತ್ತೆ. ಕಾಫಿ ನೆಲದಿಂದ ಬೇಗ ಕಾಫಿ ಕೂಡ ಒಣಗುತ್ತೆ. ಹೌದು, ಯಾಕೆ ಸಿಮೆಂಟ್ ನೆಲ ಕಾಯುತ್ತೆ ಬಿಸಿಲಿಗೆ, ಆ ಒಂದು ಶಾಖ ಕೂಡ ಇದಕ್ಕೆ ತಗಲಿ ಬೇಗ ಒಣಗುತ್ತೆ, ಒಂದು ಸ್ವಚ್ಛವಾಗಿರುತ್ತೆ. ಮತ್ತೆ ಮಳೆ ಬರೋಂಗಾದ್ರೆ ಅದನ್ನ ಬೇಗ ನಾವು ಗುಡ್ಡೆ ಮಾಡಿ ಅದಕ್ಕೆ ಟಾರ್ಪಲ್ ಇದೆಲ್ಲ ಒತ್ತಿಸೋದಕ್ಕೂ ಕೂಡ ಅನುಕೂಲ ಆಗುತ್ತಲ್ವಾ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಕಾಫಿನಲ್ಲಿ ವಿಶೇಷವಾಗಿ ಬಿಳಿ ಕಾಂಡ ಕೊರಕ ಅನ್ನೋದು ಕಂಡುಬರುತ್ತೆ. ಯಾವುದಕ್ಕೆ, ಅದು ನಮ್ಮ ಅರೇಬಿಕಾ ಕಾಫಿಗೆ ಬಿಳಿ ಕಾಂಡ ಕೊರಕದ ಒಂದು ಹತೋಟಿಗೆ ಈಗ ಒಂದು ಹೊಸ ಕ್ರಮ ಏನು ಅಂದರೆ, ನಮಗೆ ಈಗಾಗಲೇ ಈ ಬಿಳಿ ಕಾಂಡ ಕೊರಕದ ಹಾವಳಿ ಇದೆ ಅಂತ ತಿಳ್ಕೊಂಡಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾದಾಗ ಅಂಥ ಗಿಡಗಳು ನಾವು ತೆಗಿಬೇಕಾಗತ್ತೆ. ತೆಗದೇ ಹಾಕದೆ ಒಂದು ಇದು, ಮತ್ತು ಅವನ್ನ ಹುಡುಕಿ ಕೂಡ ನಾವು ಸಾಯಿಸ್ಬೇಕಾಗತ್ತೆ. ಗಿಡಗಳನ್ನೇ ತೆಗಿಬೇಕಾಗತ್ತೆ, ಒಂದು ಒಂದೂವರೆ ಅಡಿ ಎತ್ತರಕ್ಕೆ ಅದನ್ನ ತಲೆದವರೆಗೂ ತೆಗೆದು ಬಿಡಬೇಕಾಗತ್ತೆ. ಇಲ್ಲಾಂದರೆ ಬೇರೆ ಕಡೆಗೆ ಅದು ಬೇರೆ ಕಡೆ ಹೋಗೋ ಸಾಧ್ಯತೆ ಇರುತ್ತೆ. ಅವಳು ತೆಗೆದು ನಾವು ಸುಟ್ಟಾಕ್ಬೇಕಾಗತ್ತೆ ಅಥವಾ ನೀರಿನಲ್ಲಿ ಮುಳುಗಿಸ್ಬೇಕಾಗತ್ತೆ ಒಂದು ವಾರದ ಕಾಲ. ಆ ರೀತಿಯಾದಾಗ ಅವು ಸತ್ತೋಗ್ತವೆ. ಇನ್ನೊಂದು ಈಗ ನಮಗೆ ಒಂದು ಅನುಮಾನ ಇರುತ್ತೆ, ಕಾಫಿ ಗಿಡ ಚೆನ್ನಾಗಿ ಫಸಲು ಬಿಟ್ಟಿರುತ್ತೆ ಆದರೆ ಇದರಲ್ಲಿ ಬಿಳಿ ಕಾಂಡ ಕೊರಕ ಇದೆ ಅಂತ ಒಂದು ಅನುಮಾನ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಅಂದರೆ, ಒಂದು ಬಟ್ಟೆ ಬಂದಿದೆ, ನಾನು ಒಂದು ಫ್ಯಾಬ್ರಿಕ್ ರ್ಯಾಪಿಂಗ್ ಮೆಟೀರಿಯಲ್ ಅಂತ ಅಂದರೆ ಅದು ಒಂದು ರೀತಿ ಈ ನಮ್ಮ ನೇಯ್ಗೆ ಯಂತ್ರಗಳಿಂದ ತೆಗೆದಿರೋದಲ್ಲ, ಅದು ಒಂದು ಕೃತಕವಾಗಿ ಅದನ್ನು ಮಾಡಿರುವಂಥ ಬಟ್ಟೆ ಅದು. ಅದರಲ್ಲಿ ಗಾಳಿ ಆಡೋದಕ್ಕೂ ಇದಕ್ಕೆಲ್ಲ ಅವಕಾಶನೇ ಇರಲ್ಲ, ರಂಧ್ರಗಳು ಏನೂ ಇರಲ್ಲ. ಅಂಥ ಬಟ್ಟೆನ ಮುಖ್ಯ ಕಾಂಡ ಬರುತ್ತೆ, ಯಾವುದು ಕಾಫಿ ಅರೇಬಿಕಾದ್ದು ಮುಖ್ಯ ಕಾಂಡ ಮತ್ತು ಈ ಪ್ರಾಥಮಿಕ ರೆಂಬೆಗಳಿರ್ತವೆ. ಪ್ರಾಥಮಿಕ ರೆಂಬೆಗಳಿಗೆ ಸುತ್ತಬೇಕಾಗತ್ತೆ. ಸುತ್ತದಾಗ ಏನಾಗುತ್ತೆ, ಒಳಗಡೆ ಇರೋವಂಥದ್ದು ಕೀಟ ಹೊರಗಡೆ ಬರೋಕ್ಕಾಗಲ್ಲ, ಬೇರೆ ಗಿಡಗಳಿಗೆ ಹರಡೋಕ್ಕಾಗಲ್ಲ, ಸಾಧ್ಯವಾದ ಸತ್ತೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಕ್ಕೂ ಕೂಡ ಸಹಾಯಧನ ಇದೆ. ಇನ್ನೊಂದು ಕಾಫಿ ತೋಟದಲ್ಲಿ ಕೆಲವೊಂದು ಉಪಕರಣಗಳನ್ನು ನಾವು ಬಳಸ್ಕೋಬೇಕಾಗತ್ತೆ. ಅಂಥ ಉಪಕರಣಗಳು ಕೂಡ ಇಲ್ಲಿ ಒಂದು ಸಹಾಯಧನದ ವ್ಯವಸ್ಥೆ ಇದೆ. ಆದ್ದರಿಂದ ರೈತ ಬಾಂಧವರು ಇದಕ್ಕೆ ಒಂದು ಅರ್ಜಿಗಳನ್ನು ಸಲ್ಲಿಸುವಂಥವ್ರು ಈಗ ಅರ್ಜಿಗಳನ್ನು ಈ ಕಾಫಿ ಮಂಡಳಿ ಕಚೇರಿಯಿಂದನೇ ಪಡ್ಕೋಬಹುದು. ಈ ತಿಂಗಳು ಕೊನೆವರೆಗೂ ಕೂಡ ಅವಕಾಶ ಇದೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ. ಹೆಚ್ಚಿನ ಮಾಹಿತಿಯನ್ನು ಇವರು ಕಾಫಿ ಮಂಡಳಿ ಕಚೇರಿಯಿಂದನೇ ಪಡ್ಕೋಬಹುದು. ಇಷ್ಟು ಮಾಹಿತಿ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಒಂದು ಸಣ್ಣ ವಿರಾಮದ ನಂತರ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 22 85 58, STD ಕೋಡ್ 08272. ನೆಲ ಹಸುರಾಗಲಿ, ಚಲ ತಿಳಿಯಾಗಲಿ, ಗಾಳಿ ಸುಗಂಧವ ಪಸರಿಸಲಿ. ಮರವೊಂದು ನಮ್ಮಿಂದ ಬಯಸುವುದು ಅತ್ಯಲ್ಪ, ನಮಗೆ ನೀಡುವುದು ಅಪಾರ. ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ತಿಳಿ ಆಗಸದಲ್ಲಿ ಬಿಳಿ ತಿಳಿ ಮೋಡದಿ ಬಿಸಿ ಬಿಸಿ ಭಾವಗಳು ದಯಿಸಲಿ. ತಿಳಿ ಆಗಸದಲ್ಲಿ ಬಿಳಿ ತಿಳಿ ಮೋಡದಿ ಬಿಸಿ ಬಿಸಿ ಭಾವಗಳು ದಯಿಸಲಿ. ನವ ಭಾವಕ್ಕೆ ನವ ಜೀವನ ದೊಳಿತಿಗೆ ಹಳತೆಲ್ಲಕ್ಕೆ ಹೊಸತನ ಬರಲಿ. ಮರಗಿಡಗಳನ್ನು ಮಕ್ಕಳಂತೆಯೇ ಕಾಪಾಡಿ ಬೆಳೆಸುವುದರಲ್ಲಿ ಅಪಾರವಾದ ಸಂತೋಷವಿದೆ, ಸಮುದಾಯದ ಒಳಿತಿದೆ, ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಇದೆ. ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ನಾನೊಬ್ಬ ಮಾಡಿದರೇನು ಬಂತು, ನನಗ್ಯಾಕೆ ಇಲ್ಲದ ಉಸಾಬರಿ, ಇಂಥ ಧೋರಣೆ ನಮ್ಮ ನಡವಳಿಕೆಯನ್ನು ನಿರ್ಧರಿಸದಿರಲಿ. ವಿನೂತನ ಪುನರಪಿ ಚೇತನ ಜೀವನದ ಅವತಾರದ ಹರ್ಷ. ನಿತ್ಯ ವಿನೂತನ ಪುನರಪಿ ಚೇತನ ಜೀವನದ ಅವತಾರದ ಹರ್ಷ. ಸುಖ ಸಂಪದ ಬೆಸೆ ದೊಸಗೆಯ ನೀಡುತ್ತ ನಾವು ನಲಿದಾಡುವ ಈ ವರುಷ, ನಾವು ನಲಿದಾಡುವ ಈ ವರುಷ. ಆತ್ಮೀಯ ರೈತ ಬಾಂಧವರಿಗೆ ಮತ್ತೊಮ್ಮೆ ಈ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 22 85 58, STD ಕೋಡ್ 08272. ಇನ್ನೂ ಒಂದು ಮಾಹಿತಿ ಇದೆ ಸ್ವಾತಿ, ಇಲ್ಲಿ ಕೃಷಿ ಇಲಾಖೆಯವರು ಕೂಡ ಈ ಯಂತ್ರಗಳಿಗೋಸ್ಕರನೇ ಒಂದು ಪ್ರಕಟಣೆಯನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಇವತ್ತು ಏನಾಗಿದೆ ಅಂದರೆ, ಈ ಕೃಷಿ ಯಂತ್ರೋಪಕರಣಗಳ ಒಂದು ಬಳಕೆಗೆ ಹೆಚ್ಚಿನ ಒಂದು ಆದ್ಯತೆ ಸಿಗ್ತಾ ಇದೆ. ಈಗ ನೋಡಿ ಒಂದು ದೂರವಾಣಿ ಕರೆ ಇದೆ, ಅದನ್ನು ನಾವು ಸ್ವೀಕರಿಸಿ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಮುಂದುವರಿಸೋಣ. ಹಲೋ, ಹಲೋ, ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ, ಮತ್ತೆ ಮಾಡಬಹುದು, ನಿರೀಕ್ಷೆ ಮಾಡೋಣ. ಈಗ ನೋಡಿ ಎಲ್ಲ ಕಡೆನೂ ಈ ಕೃಷಿಗೆ ಕೆಲಸಗಾರರ ಕೊರತೆ ಬಹಳ ತಲೆದೋರ್ತಾ ಇದೆ, ಮತ್ತೆ ಸರ್ಕಾರನೂ ಕೂಡ ಈ ಕೃಷಿ ಯಂತ್ರಗಳನ್ನ ಹೆಚ್ಚೆಚ್ಚು ನಮ್ಮ ರೈತರು ಬಳಸಲಿ ಅನ್ನುವಂತ ಉದ್ದೇಶದಿಂದ ಈ ಕೃಷಿ ಯಂತ್ರೋಪಕರಣಗಳ ಒಂದು ಯೋಜನೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದೆ. ಹಾಗಾಗಿ ನಮ್ಮ ರೈತ ಬಾಂಧವರು ಕೃಷಿ ಯಾಂತ್ರೀಕರಣಕ್ಕೋಸ್ಕರ, ಜೊತೆಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆಯಲ್ಲಿ ಈ ಒಂದು ರೈತರಿಗೆ ಅನುಕೂಲ ಆಗಲಿ ಅಂತ ಈ ಸಹಾಯಧನದಲ್ಲಿ ಈ ಕೃಷಿ ಯಂತ್ರಗಳನ್ನು ಒದಗಿಸೋದಕ್ಕೆ ಒಂದು ಕಾರ್ಯಕ್ರಮ ಹಾಕಿಕೊಂಡಿದೆ. ಈಗ ಸಾಮಾನ್ಯ ವರ್ಗದ ರೈತರಿಗಾದರೆ 50% ರಿಯಾಯಿತಿ ಸಿಗುತ್ತೆ, ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರೈತರಾದರೆ 90% ರಿಯಾಯಿತಿ ಇರುತ್ತೆ. ಮತ್ತು ನಮಗೆ ಇಲ್ಲಿ ಯಾವ್ಯಾವ ಉಪಕರಣಗಳಿಗೆ ಅವರು ಒಂದು ಅವಕಾಶ ಕೊಡ್ತಾರೆ ಅಂತ ಒಂದು ನಮ್ಗೆ ಅನುಮಾನ ಬರುತ್ತೆ. ಅದರಲ್ಲಿ ಯಾವ್ಯಾವುದು ಅಂದರೆ ಒಂದು ಮಿನಿ ಟ್ರ್ಯಾಕ್ಟರ್ ಅಂತಾರೆ, ಮಿನಿ ಟ್ರ್ಯಾಕ್ಟರು, ಪವರ್ ಟಿಲ್ಲರು ಅಂದರೆ ಉಳುಮೆ ಯಂತ್ರ, ಆಮೇಲೆ ರೋಟೋವೇಟರ್, ರೋಟೋವೇಟರು ಅದು ಕೂಡ ಈ ನಮ್ಮ ಭೂಮಿಯನ್ನು ಸಿದ್ಧಪಡಿಸುವಂಥ ಒಂದು ಯಂತ್ರೋಪಕರಣ, ಮತ್ತು ಕಳೆ ಕುಚ್ಚುವಂಥ ಯಂತ್ರಗಳು, ಪವರ್ ವೀಡರ್ ಅಂತ ಕೂಡ ಬರುತ್ತೆ. ಈಗ ಕಳೆ ಎಲ್ಲ ಬೆಳೆದಾಗ ನಾವು ಕೆಲಸಗಾರನ್ನಿಟ್ಟು ತೆಗೆದಾಗ ಬಹಳ ಸಮಯ ಬೇಕಾಗತ್ತೆ. ಮತ್ತು ಪವರ್ ಸ್ಪ್ರೇಯರ್ಸ್ ಅಂತ ಬರುತ್ತೆ, ಈ ಸಿಂಪರಣೆ ಮಾಡುವಂಥದ್ದು, ಕೆಲವು ಈ ಔಷಧಿಗಳನ್ನು ಸಿಂಪರಣೆ ಮಾಡೋದು, ಕೀಟನಾಶಕ ಶಿಲೀಂದ್ರನಾಶಕ ಇಂಥವನ್ನೆಲ್ಲ ಅಂಥವಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಮತ್ತು ಡೀಸೆಲ್ ಪಂಪ್ ಸೆಟ್ಟು ಕೆಲವು ಕಡೆ ಇದಿರಲ್ಲ, ವಿದ್ಯುತ್ ಶಕ್ತಿ ಸಂಪರ್ಕ ಇರಲ್ಲ, ಅಂತಹ ಕಡೆಗಳಲ್ಲಿ ಡೀಸೆಲ್ ಪಂಪ್ ಸೆಟ್ಟನ್ನು ಬಳಸ್ಕೊಂಡು ಅವರು ನೀರನ್ನು ತಮ್ಮ ತೋಟಗಳಿಗೆ ಕೊಡಬಹುದು. ಯಾಕಂದರೆ ಎಲ್ಲ ಕಡೆನೂ ನಾವು ಈ ಕೆಲವು ಸಂದರ್ಭದಲ್ಲಿ ನೀರು ಇರುತ್ತೆ, ಅಲ್ಲಿ ವಿದ್ಯುತ್ ಸಂಪರ್ಕ ಇರಲ್ಲ, ಅಂತಹ ಕಡೆಗಳಲ್ಲಿ ಇದನ್ನು ಬಳಸ್ಕೋಬೋದು ಡೀಸೆಲ್ ಪಂಪ್ ಸೆಟ್ನ. ಮತ್ತು ಈ ಮೋಟೋ ಕಾರ್ಟ್ ಅಂತಾರೆ, ಒಂದು ರೀತಿ ಮೊದಲು ಎತ್ತಿನ ಗಾಡಿ ಎಲ್ಲ ಬಳಸೋರು, ನಮ್ಮ ಜಮೀನಿನಲ್ಲಿ ಏನಾದರೂ ಸಾಮಾನುಗಳನ್ನು ಸಾಗಿಸ್ಬೇಕು, ದೊಡ್ಡ ದೊಡ್ಡ ಒಂದು ಎಸ್ಟೇಟು ತೋಟಗಳಿರ್ತಾವಲ್ಲಿ, ಅಲ್ಲಿ ಮೋಟಾರನ್ನು ಬಳಸಿ ಗಾಡಿಗಳನ್ನು ನಾವು ಚಲಾಯಿಸಬಹುದು. ನಮ್ಮ ಗೊಬ್ಬರ ಆಗಲಿ ಬೇರೆ ಯಂತ್ರೋಪಕರಣಗಳು ಇವನ್ನೆಲ್ಲ ಅದರಲ್ಲಿ ಇಟ್ಕೊಂಡು ಸಾಗಿಸ್ಬೋದು, ಅದಕ್ಕೆ ಅನುಕೂಲ ಆಗಂಥದ್ದು. ಮತ್ತು ಇನ್ನೊಂದೇನು ಅಂತಂದರೆ ಕೃಷಿ ಸಂಸ್ಕರಣೆ, ಈಗ ಪ್ರಧಾನಮಂತ್ರಿ ಕೃಷಿ ಉತ್ಪನ್ನಗಳ ಒಂದು ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಅಂತ ಇದೆ, ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ, ಅದರಲ್ಲಿ ಈ ಸಂಸ್ಕರಣೆಗೆ ಸಂಬಂಧಪಟ್ಟ ಒಂದು ಯಂತ್ರಗಳನ್ನು ರಿಯಾಯಿತಿ ದರದಲ್ಲಿ ಕೊಡೋದಕ್ಕೆ ವ್ಯವಸ್ಥೆ ಇದೆ. ಅದರಲ್ಲಿ ಒಂದು ಹಿಟ್ಟಿನ ಗಿರಣಿ, ಫ್ಲೋರ್ ಮಿಲ್ ಅಂತ ಕರೀತಾರೆ, ಆಮೇಲೆ ಸಣ್ಣ ಎಣ್ಣೆ ಗಾಣಗಳು. ಇವತ್ತು ನಾವು ಕೇಳ್ತಾ ಇದ್ವಿ ನಮ್ಮ ಅಡುಗೆ ಎಣ್ಣೆ ಇದೆಲ್ಲನೂ ಕಲುಷಿತ ಆಗ್ತಾ ಇದೆ, ಅದು ಶುದ್ಧವಾಗಿಲ್ಲ ಅನ್ನೋದು ನಾವು ಎಲ್ಲ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಆದ್ದರಿಂದ ಈ ಗಾಣದಲ್ಲೇ ತೆಗೆದಂಥ ಎಣ್ಣೆಯನ್ನು ಬಳಸಬೇಕು ಆರೋಗ್ಯ ದೃಷ್ಟಿಯಿಂದ ಅಂತಲೂ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಎಣ್ಣೆ ಕಾಳುಗಳನ್ನು ಉತ್ಪಾದನೆ ಮಾಡಿರ್ತಾರೆ, ನೆಲಗಡಲೆ ಆಗ್ಬೋದು ಅವ್ರ ಮನೇಲಿ ಉತ್ಪಾದನೆ ಆಗಿ ಅದನ್ನು ಹೋಗಿ ಎಣ್ಣೆ ಮಾಡಿಸ್ಕೊಂಡು ಬರ್ಬೋದು ಅವರು, ಅದು ಅಂಥ ಎಣ್ಣೆ ಗಾಣಗಳಿಗೂ ಇಲ್ಲಿ ಅವಕಾಶ ಇರುತ್ತೆ. ಮತ್ತು ಹೈಟೆಕ್ ಕೃಷಿ ಉಪಕರಣಗಳನ್ನು ಕೂಡ ಇಲ್ಲಿ ವಿತರಿಸಲಾಗುತ್ತೆ, ಬೇರೆ ಬೇರೆ ಉಪಕರಣಗಳು, ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ರೈತ ಬಾಂಧವರು ಮುಖ್ಯವಾಗಿ ಅವರವರ ತಾಲೂಕು ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಅವರ ಪಹಣಿ RTC ಅಂತಾರೆ, ಮತ್ತು ಆಧಾರ್ ಕಾರ್ಡು, ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಒಂದು ಜೆರಾಕ್ಸು, ಮತ್ತು ಭಾವಚಿತ್ರ ಒಂದು, ಹಾಗೆಯೇ ಒಂದು 100 ರೂಪಾಯಿ ಚಾಪಕಾಗದೊಂದಿಗೆ ಅವರು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಬೇಕು, ಅರ್ಜಿಗಳನ್ನು ಅವರು ಸಲ್ಲಿಸಬೇಕಾಗತ್ತೆ. ಇದು ಎಲ್ಲ ತಾಲೂಕುಗಳಲ್ಲೂ, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಲ್ಲ 5 ತಾಲೂಕುಗಳಲ್ಲೂ ಅನುಷ್ಠಾನ ಆಗ್ತಾ ಇದೆ. ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ, ಕುಶಾಲನಗರ, ಮತ್ತು ಪೊನ್ನಂಪೇಟೆ, ರೈತ ಬಾಂಧವರು ಇದರ ಪ್ರಯೋಜನವನ್ನು ಪಡ್ಕೋಬೋದು ಅಂತ ನಾವು ಹೇಳೋಣ. ಮತ್ತೊಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಖಂಡಿತ. ಈ ಪ್ರಕೃತಿ ನಮಗೇನು ನೀಡಿದೆ? ಹೂ ಹಣ್ಣುಗಳನ್ನು ನೀಡಿದೆ, ನೀರು ಬೆಂಕಿಯನ್ನು ನೀಡಿದೆ, ಅನ್ನ ಆಹಾರವನ್ನು ನೀಡಿದೆ, ಸುಖ ಬಾಳ್ವಿಗೆ ಬೇಕಾದ ಸರ್ವಸ್ವವನ್ನೂ ನೀಡಿದೆ. ಮರಳಿ ನಾವೇನು ನೀಡಿದ್ದೇವೆ? ನಿಸರ್ಗವನ್ನು ಹಾಳುಗೆಡಹದೆ ಅದನ್ನು ಅದರ ಪಾಲಿಗೆ ಬಿಟ್ಟು ಬಿಡೋಣ, ಅದನ್ನು ಹಾಳು ಮಾಡದ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳೋಣ. ಮತ್ತೊಮ್ಮೆ ರೈತ ಬಾಂಧವರಿಗೆ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇನ್ನು ಸ್ವಾತಿ, ಏಲಕ್ಕಿನಲ್ಲಿ ಈಗಾಗಲೇ ಕೊಯ್ಲು ಪ್ರಾರಂಭವಾಗಿದೆ. ಹೌದು, ಏಲಕ್ಕಿಯಲ್ಲಿ ಏನಂದರೆ ಆಗಸ್ಟ್ ತಿಂಗಳಲ್ಲೇ ಪ್ರಾರಂಭವಾಗುತ್ತೆ ಕೊಯ್ಲು, ಮತ್ತೆ ಅದು ಒಂದು 3-4 ತಿಂಗಳು ಡಿಸೆಂಬರ್ವರೆಗೂ ಮುಂದುವರಿತಲೇ ಇರುತ್ತೆ. ಹೌದು, ಆದ್ದರಿಂದ ಈಗ ಕೊಯ್ಲನ್ನು ಪ್ರಾರಂಭ ಮಾಡೋಂಥವ್ರು ಎಲ್ಲೆಲ್ಲಿ ಕಾಯಿಗಳು ಬಲಿತಿರ್ತವೆ ಅಂಥವುಗಳನ್ನ ಕೊಯ್ಲು ಮಾಡಬಹುದು. ಮತ್ತು ಇನ್ನೊಂದು ಏನು ಅಂತಂದರೆ, ಈಗ ಮಳೆ ಬಿಡು ಕೊಟ್ಟಾಗ ಎಲ್ಲೆಲ್ಲಿ ನೀರು ಬಸ್ತೋದಕ್ಕೆ ನಾವು ಈ ಚರಂಡಿಗಳನ್ನ ಮಾಡಿರ್ತೀವಿ, ಅದನ್ನು ಸ್ವಚ್ಛ ಮಾಡಿಸೋದು, ಸ್ವಚ್ಛಗೊಳಿಸೋದು ಬಹಳ ಮುಖ್ಯ. ಜೊತೆಗೆ ಕಳೆನೂ ಕೂಡ ತೆಗಿಬೇಕಾಗತ್ತೆ, ಬುಡದಲ್ಲಿರುವಂಥ ಕಳೆ ತೆಗಿಬೇಕು, ಗಿಡದ ಬುಡದಲ್ಲಿ ಗಿಡದ ಸುತ್ತ ಇರೋದು ಕಳೆ ತೆಗಿಬೇಕು, ಯಾಕೆಂದರೆ ಅಲ್ಲೇ ಏಲಕ್ಕಿ ಕಾಯಿಗಳು ಬಿಡ್ತಾ ಇರ್ತವೆ, ಅದೊಂದು ಮಾಡಬೇಕು. ಮತ್ತು ಒಣಗಿದ ಎಲೆಗಳನ್ನು ಕೂಡ ತೆಗಿಬೇಕಾಗತ್ತೆ. ಮತ್ತು ಈ ಗಿಡದ ಬುಡದಲ್ಲಿರುವಂಥ ಒಣಗಿದ ತರಗೆಲೆ ಹೊರಿಕೆಯನ್ನು ತೆಗಿಬೇಕಾಗತ್ತೆ. ಮತ್ತು ಪುಷ್ಪ ಗುಚ್ಚುಗಳಿರ್ತಾವಲ್ಲ, ಏನು ಕಾಯಿ ಬಿಡೋವಂಥವು, ಅವನ್ನ ಸ್ವಲ್ಪ ಸುತ್ತಿ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಗೊಬ್ಬರ ಕೊಡೋದು ಭಾಳ ಮುಖ್ಯ. ಈಗ ಎರಡನೇ ಕಂತಿನ ಒಂದು ಗೊಬ್ಬರ, ಸಾಧಾರಣವಾಗಿ ನಮ್ಮಲ್ಲೆಲ್ಲ ಮಳೆಯಾಶ್ರಿತದಲ್ಲೇ ಹೆಚ್ಚು ಬೆಳೀತಾ ಇರ್ತಾರೆ. ಈ ಮಳೆಯಾಶ್ರಿತ ತೋಟಗಳಿಗೆ 37.5 kg ಸಾರಜನಕ, 37.5 kg ರಂಜಕ, ಮತ್ತು 75 kg ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಹಾಗೆ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ, ನಿಮ್ಮ ರೇಡಿಯೋ ಸ್ವಲ್ಪ ದೂರ ಇಡ್ತೀರಾ? ಹಲೋ, ಹಲೋ, ಆಯ್ತು. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ, ಪ್ರತಿಧ್ವನಿ ಬರ್ತಾ ಇದೆ. ತಾವು ಅಂದ್ರೆ ನಾವು ಕಾಫಿ ಬೋರ್ಡ್ಗಳು ಹೋಗಿದ್ದೇವೆ ಸರ್, ಈ ಸಬ್ಸಿಡಿ ಸಹಾಯಧನ ಬೇಕಂತ. ಅಲ್ಲಿ ಅಧಿಕಾರಿಗಳು ಎಲ್ಲ ನೇಮಿಸಿ ಕರೆಕ್ಟಿದ್ದಾರೆ, ಏನು ಕೊಟ್ಟಿದೆ ಸರ್ ಇಷ್ಟು? ನಿಮ್ಮ ಹೆಸರು? ಉದಯ ಕುಮಾರ್ ಅಂತ. ಉದಯ ಕುಮಾರ್. ಉದಯ ಕುಮಾರ್, ಊರು ಯಾವುದು ತಮ್ಮದು? ಉದಯ ಕುಮಾರ್. ಊರು ಚಟ್ಟಿಮಾನಿ ಸರ್, ಪರಕಲು ಗ್ರಾಮ, ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ಚಟ್ಟಿಮಾನಿ. ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ. ದೂರವಾಣಿ ಸಂಖ್ಯೆ 963-24 55277 ಸರ್. 552-277 ಡಬಲ್ ಸೆವೆನ್. ಅಂದ್ರೆ ಹಿಂದಿನ ವರ್ಷದಲ್ಲಿ ಏನಾದ್ರು ತಗೊಂಡಿದ್ರೆ ಏನಾದ್ರು ಸಹಾಯಧನ? ಏನು ಶುರು ಅಂತ ರೈತ ಆಗಿರೋದು ಅಲ್ಲಿ ಕಾಲೇಜಿಂದ ಸರ್. ನಾವು ಸಣ್ಣ ಹಿಡಿಯೋದಾರು, ಹಣದ ಮೇಲೆ ಕಾಳಾಗಿದ್ದೀವಿ. ಅಲ್ಲ, ನಿಮ್ದು ಯಾವ ಬೆಳೆಗೆ? ಬೆಳೆ ನಾವು ಎಲ್ಲ ಮಾಡ್ತೇವೆ ಸರ್, ಅಡಿಕೆ ಹಾಕೊಂಡಿದೀವಿ, ತೆಂಗು ಮೊದಲ ಇದೆ, ಅಡಿಕೆ ಇದೆ ಸರ್, ಹಂಗೆ ಕಾಫಿನೂ ಮಿಶ್ರ ಬೆಳೆ. ಕಾವೇರಿ ಕಾಫಿ ಇದೆ, ಚಂದ್ರಿ ಕಾಫಿ ಇದೆ, ಕಾಂಜಿನ್ಸ್ ಇದೆ, ಚಿಕ್ಕೋಳು ಕಾಂಜಿನ್ಸ್, ರೋಬಸ್, ಅರೇಬಿಕ ಎಲ್ಲ ಇದೆ ಸರ್. ಹಾಗೆ ಯಾವೊಂದು ಹೋಗಿದೀವಿ, ಅಲ್ಲಿ ಅಧಿಕಾರಿಗಳು ಯಾವುದೇ ಸಬ್ಸಿಡಿ ನಮಗೆ ಕೊಡೋದಿಲ್ಲ ಸರ್, ಕಾಫಿ ಬೋರ್ಡಿಂದ ಯಾವುದೂ ಕೊಡೋದಿಲ್ಲ. ಆಯ್ತಾ, ಏನೇನೋ ಆರ್ ಟಿ ಜಿ ಎಲ್ಲ ಕೇಳ್ತಾರೆ. ಅಲ್ಲ, ಅದು ಕೊಡ್ಬೇಕು, ಅವು ಡಾಕ್ಯುಮೆಂಟ್ ಕೊಡ್ಬೇಕು ಸರ್. ಸಬ್ಸಿಡಿ ಸಹಾಯಧನ ಅಥವಾ ಗಿಡಗಳು ಫಾರ್ಮಿಂದ ಫ್ರೀನೂ ಕೊಟ್ಟಿಲ್ಲ, ಸಬ್ಸಿಡಿ ಯಾವೇನು ಕೊಟ್ಟಿಲ್ಲ ಸರ್. ಇಲ್ಲ ಇಲ್ಲ, ಓಡಾಡ್ತಿದ್ದೆ ಹಂಗೆ. ಅಲ್ಲ, ದಾಖಲೆಗಳನ್ನ ಕೊಡ್ಬೇಕಾಗತ್ತೆ, ಅವ್ರು ಹೇಳ್ದವನ. ಹೌದು ಸರ್, ಓಕೆ. ಅದೆಲ್ಲ ಇದೆ ಸರ್, ಅದನ್ನ ಆಧಾರ್ ಕಾರ್ಡ್ ಇದೆ, ಆರ್ ಟಿ ಸಿ ಎಲ್ಲ ಹೆಸರು ಇದೆ. ಸಿ ಆರ್ ಸಿ ಮಾಡಿಲ್ಲ ಸರ್ ಇಷ್ಟರಿಗೆ, ಇನ್ನು ಸಿ ಆರ್ ಸಿ ಆಗಿಲ್ಲ. ಅದೇನು ಕಾರಣ ಇರ್ಬೋದ? ಏನ್ ಸಿ ಆರ್ ಸಿ ಅಂದ್ರೆ? ಆರ್ ಟಿ ಸಿ ಎಲ್ಲ ಹೆಸರು ಇದೆ, ಫ್ಯಾಮಿಲಿ ಅಲ್ಲಿ, ಕುಟುಂಬ ಕೋಡಿ ಮನೆ ನಮ್ದು, ಅದ್ರಲ್ಲಿ ಆರ್ ಟಿ ಸಿ ಎಲ್ಲ ದಾಖಲೆ ಆಗಿದೆ ಸರ್. ಜಮ್ಮು ಮಂದಿ ಆರನೇ ಕಾಲಮ್ ಆರ್ ಟಿ ಸಿ ಎಲ್ಲ ಆಗಿದೆ, ಇದು ಮಾತ್ರ ಆಗಿಲ್ಲ. ಅದು ಸಿ ಆರ್ ಸಿ ಅಂತ ಒಂದು, ಅದು ಕಾಪಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಗಿಲ್ಲ. ರಿಜಿಸ್ಟ್ರೇಷನ್ ಆರ್ ಟಿ ಸಿ ಇದೆ ಸರ್. ನೀವು ಭೇಟಿ ಮಾಡಿದ ಏನಂದ್ರು ಅಧಿಕಾರಿಗಳು? ಅವರೆಲ್ಲ ಪುರಾವೆ ತಗೊಂಡು ಹಂಗೆ ಹಿಂಗೆ ಹೇಳ್ಬಿಟ್ಟು ಯಾವ್ದೇ ಅಪ್ಲೈ ಮಾಡಿಲ್ಲ, ಯಾವ್ದೇ ರಿಪ್ಲೈ ಇಲ್ಲ. ಅಲ್ಲಿ ನಾವು ಲೆಟರ್ ನು ಕಳ್ಸಿದೀವಿ, ಅದಕ್ಕೂ ರಿಪ್ಲೈ ಇಲ್ಲ. ಕಾಪಿ ಬೋರ್ಡಿಂದ ಯಾರು? ಸರಿ, ನಾವು ನಿಮ್ಮ ವಿಚಾರನ ಅವ್ರ ಗಮನಕ್ಕೆ ತರ್ತೀವಿ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಈಗ ಒಂದು ಪ್ರಶ್ನೆ. ಸರಿ, ಈಗ ಯಾವ್ಯಾವ ಬೆಳೆ ಬೆಳೀತಾ ಇದ್ದೀರಾ ಉದಯ ಕುಮಾರ್? ಬೆಳೆ ಎಲ್ಲ ಬೆಳಿತೀವಿ ಸರ್. ಈಗ ಭತ್ತ ನಮ್ಮ ಮನೇಲಿ ಯಾರು ಮಾಡ್ತಾ ಇಲ್ಲ, ಒಬ್ರು ಮಾಡಿದ್ದಾರೆ. ಕೆಆರ್ ಪೊನ್ನಪ್ಪ ಅಂತ ನಾಟಿ ಮಾಡಿದ್ದಾರೆ. ಮತ್ತೆ ಎಲ್ಲ ಗದ್ದೆ ಅಡಲೆ ಬಿಟ್ಟು ಬೆಳಿದಾರೆ ಸರ್. ಅವ್ರು ಕೆರೆ ಎಲ್ಲ ಬೈಕೊಂಡು ಅಡಿಕೆ ಹಾಕ್ತಾರೆ ಮೊದಲು. ಅದು ಸೋಲೆ ಭೂಮಿ ಅಡಿಕೆ ಆಗೋದಿಲ್ಲ. ಫಸ್ಟ್ ತೆಂಗು ಹಾಕಿ ಅಡಿಕೆ ಜನ ಬರ್ತದೆ ಸರ್. ಬೇರೆ ತಮ್ಮ ತೀರಿಯಲ್ಲ ಗಣೇಶ ಅಂತ ಮೇಲೆ ಬರ್ಬೋದು. ಅವರು ತಂಗಿ ಆಗ ಅಡಿಕೆ ಹಾಕಿ ಚೆನ್ನಾಗ್ ಬರ್ತಾ ಇದೆ, ಫಸಲ್ ಬರ್ತಾ ಇದೆ. ಕಾಫಿನೂ ಹಾಕೊಂಡಿದ್ದೀರಾ? ಹಾ, ಕಾಫಿನೂ ಇದೆ ಸರ್. ಅಲ್ಲಿ ಮೆಸೇಜ್ ಅಲ್ಲಿ ಕಾಫಿನೂ ಇದೆ. ಅಲ್ಲಿಂದ ಒಳ್ಳೆ ಮೆಣಸು ಎಲ್ಲ ಪಾನ ಒಳ ಬರಕ್ಕೆ ಒಳ್ಳೆ ಮೆಣಸು ಎಲ್ಲ ಬಿಟ್ಕೊಂಡಿದ್ದಾರೆ. ಈಗ ಉದಯ ಕುಮಾರ್, ಈಗ ಕಾಫಿಗೆ ಮಳೆ ಬಿಟ್ಟಾಗ ಯಾವ ತಿಂಗಳಲ್ಲಿ ಗೊಬ್ಬರ ಕೊಡ್ಬೇಕಾಗತ್ತೆ? ಅದು ಮಳೆ ಅಂದ್ರೆ ಈಗ ಮಳೆ ಸ್ಟಾರ್ಟ್ ಆಗುವಾಗ ಕೊಡ್ತಾರೆ ಸರ್ ಕೆಲವರು. ಏಪ್ರಿಲ್ ಮೇ ಟೈಮಲ್ಲಿ ಕೊಡ್ತಾರೆ, ಈಗ ಸೆಪ್ಟೆಂಬರ್ ಕೊಡ್ತಾ ಇದಾರೆ. ಸರಿ ಸರಿ, ನೀವು ಹೇಳಿದ್ದು ಸರಿಯಾಗಿ ಹೇಳಿದ್ರಿ. ಈಗ ಕೊಡ್ಬೇಕಾಗತ್ತೆ ಕಟ್ಟಡ. ಕಟ್ಟಡ ಮಾಡೋದು ಜಾತ್ರೆ ಟೈಮ್ ಬಿಸಿಲು ಬರ್ಬೇಕು ಸರ್. ಕೆಲವರು ಮಳೆ ಮಾಡಿದ್ರೆ ಪುನಃ ಕಟ್ಟಡ ಬರ್ತದೆ. ಹೌದೌದು, ಸರಿಯಾಗಿ ಆಗಲ್ಲ ಕಟ್ಟಿ ಅಂದ್ರೆ. ಈಗ ಗೊಬ್ಬರ ಕೊಡ್ತಾ ಇದ್ರೆ ಸರ್, ಈ ದನಗಳ ಗೊಬ್ಬರ ಅಂದ್ರೆ ಸಗಣಿ ಗೊಬ್ಬರ ಕಡಿಮೆ. ಅದಕ್ಕೆ ಎಲ್ಲ ನಾಟಿ ಮಾಡುದು ಗೋಕಾಲ್ತನ ಆಗೋಗಿದೆ. ಅದನ್ನ ನಾಟಿ ಮಾಡುದು ಬಿಟ್ಟಿದೆ. ಕಾಫಿ ಬೆಳೆಗೆ ಮಧ್ಯಂತರ ಪೋಷಕಾಂಶಗಳನ್ನ ಈಗ ಪೂರೈಸಬೇಕಾಗತ್ತೆ ಸೆಪ್ಟೆಂಬರ್ ಅಕ್ಟೋಬರ್. ಈಗ ಚೆನ್ನಾಗಿದೆ ಮಳೆ, ಅಂದ್ರೆ ಈಗ ಸ್ವಲ್ಪ ಮಳೆ ಬಂದು ಎಲ್ಲ ಪೋಷಕಾಂಶಗಳು ಕೊಚ್ಚೋಗಿರೋ ಸಾಧ್ಯತೆನೂ ಇರುತ್ತೆ. ಈಗ ಕೊಡೋದು ಬಹಳ ಮುಖ್ಯ, ಯಾಕಂದ್ರೆ ಈ ಕಾಫಿ ಬೀಜ ಬಲಿಯೋದು ಈಗಲೇನೆ. ಹೌದು ಸರ್, ಈಗ ಹೌದು ಬಲಿಯುತ್ತೆ, ದಪ್ಪ ಆಗುತ್ತೆ. ಮತ್ತೊಂದು ವಿಚಾರ ಏನಂದ್ರೆ, ಮುಂದಿನ ವರ್ಷದ ಹೂಗಳಿಗೆ ಮೊಗ್ಗು ಈಗಲಿಂದಲೇ ತಯಾರಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲ ಸರ್, ಈಗ ರೌಂಡ್ ಸ್ವಲ್ಪ ದೊಡ್ಡದಾಗಿದೆ, ಇನ್ನು ದೊಡ್ಡದಾಗಬೇಕು. ಮತ್ತೆ ಕೆಂಪು ಬರ್ತದ, ಕೆಂಪು ಕಲರ್ ಬರೋದು. ಅದೆಲ್ಲ ಜಾತ್ರೆ ನವೆಂಬರ್ ಡಿಸೆಂಬರ್ ಟೈಮಿಗೆ. ಅಲ್ಲ, ಅದು ನೀವು ಕಾಫಿ ಕಾಯ್ದಾಯ್ತು. ಅದಕ್ಕೆ ಸರ್ ಸಗಣಿ ಗೊಬ್ಬರ ಸ್ವಲ್ಪ ಕೊರತೆ ಆಗಿದೆ ಸರ್. ಅಲ್ಲ ಸರಿ, ನೀವು ಅದೊಂದು ಗೊಬ್ಬರ ಇಲಾಖೆಯವರು ಉಪಯೋಗಿಸಿದಾರ, ಸುಫಲ ಗೊಬ್ಬರ ಸಿಗ್ತಾ ಇಲ್ಲ. ಅದಕ್ಕೆ ನಮ್ಗೆ ಬೇರೆ ಹೆಸರು ಹಾಕೊಂಡು ಜನರು ಬೇರೆ ಬೇರೆ ನೀವು ಕೊಡ್ಬೋದು ಗೊಬ್ಬರನ. ಗೊಬ್ಬರಗಳು ಅದೇ ಕೊಡ್ಬೇಕು ಅಂತ ಏನಿಲ್ಲ, ಕೊಡ್ಬೋದು ಸರ್. ನಿಮ್ದು ಯಾವ್ದು ಅರೇಬಿಕಾ ರೋಬಸ್ಟ್? ಅರೇಬಿಕಾ ತಂದೆ ಕಾಲು ಸ್ವಲ್ಪ ಇದೆ ಅಷ್ಟೇ, ಮತ್ತೆಲ್ಲ ರೋಬಸ್ಟ್ ಸರ್. ಅದು ಕಾಂಜೇಸಿ ಚಂದ್ರಿಕಾ ಅದೆಲ್ಲ ಮಾಡಿದೀವಿ, ಕಾವೇರಿ. ಅದೇ ಅದೇ ಈಗ ರೋಬಸ್ಟ್ ಆದ್ರೆ ಅಮೋನಿಯಂ ಫಾಸ್ಫೇಟ್ ಮತ್ತೆ ಮ್ಯೂರಿಟ್ ಆಫ್ ಪೊಟ್ಯಾಶ್, ಅದು ಎರಡು 150 ಕೆಜಿ ಒಂದು ಎಕರೆಗೆ ಬೇಕಾಗುತ್ತೆ ಅಮೋನಿಯಂ ಫಾಸ್ಫೇಟ್. ಹೌದು, ಈಗೆಲ್ಲ ಗೊಬ್ಬರ ಹೊಸ ಹೊಸ ಹೆಸರು. ಮ್ಯೂರಿಟ್ ಆಫ್ ಪೊಟ್ಯಾಶ್ 50 ಕೆಜಿ ಬೇಕಾಗುತ್ತೆ. ಅವೆರಡನ್ನು ಮಿಶ್ರ ಮಾಡಿಕೊಂಡು ಸರಿ ಸರ್ ಒಂದೊಂದು ಗಿಡಕ್ಕೆ 275 ಗ್ರಾಂ ಕೊಡಬೇಕಾಗತ್ತೆ. ಸರಿ ಸರ್, ಸರಿ ಸರಿ. ಇಲ್ಲ ತೆಗೆದೇ ಕೊಡ್ಬೇಕು ನೀವು, ತೆಗೆದೇ ಕೊಡ್ಬೇಕು. ಅದೇ ಹರಟೆ ಆದ್ಮೇಲೆ ಕೊಟ್ರೆ ಒಳ್ಳೇದು. ನಿಮ್ಮ ಇದು ಏನು ಕಳೆ ಎಲ್ಲ ತೆಗೆದೇ ಕೊಡ್ಬೇಕಾಗತ್ತೆ ಉದಯ ಕುಮಾರ್. ಹೌದು ಸರ್, ಅದು ಕೊಳೆ ಕಟ್ಟಿ ಅಂತಲ್ಲಿ ಕಟ್ಟಡ ಒಳಗ್ಬಿಟ್ಟು ಒಬ್ರು ಅವ್ರು ಸಿಂಪಡೆಂಟ್ ಮಾಡ್ತಾರೆ ಕ್ರಿಮಿನಲ್ಸ್ ಅಂತ. ಅಂದ್ರೆ ಸಸಿ ಸಾಯಿಯೊಂದೇ, ಮತ್ತೆ ಹರಟೆನೆ ಮಾಡೋದಿಲ್ಲ. ಸರಿ ಸರಿ, ಕಟ್ಟಡ ಮಿಶ್ರ ಕೊಳೆ ಕಟ್ಟೋದು ಮತ್ತೆ ಕ್ರಿಮಿನಾಶಕ ಮದ್ದು ಹೊರಗಡೆ. ಸರಿ ಸರಿ, ಕಟ್ಟಡ ಸಾಯಿ ಒಂದು. ಒಳ್ಳೇದು ಉದಯ ಕುಮಾರ್, ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿ ಅನುಭವ ಹಂಚಿಕೊಂಡಿದ್ದಕ್ಕೆ ನಮಸ್ಕಾರ. ಓಕೆ, ನಮಸ್ಕಾರ. ಈಗ ಸ್ವಾತಿ, ಇವತ್ತಿನ ಒಂದು ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ನಮ್ಮ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಒಂದ್ಸರಿ ಈ ಕಾಫಿ ಧಾರಣೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ? ಖಂಡಿತ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲದ ಕಚ್ಚಾ ಕಾಫಿ ದರ, ಅರೇಬಿಕಾ ಪಾರ್ಚ್ಮೆಂಟ್ 16,200 ರೂಪಾಯಿಯಿಂದ 16,300 ರೂಪಾಯಿಗಳು, ಅರೇಬಿಕಾ ಚೆರಿ 10,500 ರೂಪಾಯಿಯಿಂದ 10,800 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 17,900 ರೂಪಾಯಿಯಿಂದ 18,200 ರೂಪಾಯಿಗಳು, ರೋಬಸ್ಟ ಚೆರಿ 10,200 ರೂಪಾಯಿಯಿಂದ 10,600 ರೂಪಾಯಿಗಳು. ಇಲ್ಲಿಗೆ ಇಂದಿನ ಕೃಷಿ ಸಿರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ. ಇನ್ನು ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಕಾಯಿ ಕೊರಕ ಕೀಟದ ನಿಯಂತ್ರಣಕ್ಕೆ ಬೇವೇರಿಯಾ ಬ್ಯಾಸಿಯಾನ ಶಿಲೀಂಧ್ರದ ಬಳಕೆ ಕುರಿತು ಡಾಕ್ಟರ್ ಜಿವಿ ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಚೆಂಬು ಗ್ರಾಮದ ಕೆದಂಬಾಡಿ ರುಕ್ಮಿಣಿ ಅವರು ಇಂದು ನಿಧನರಾದರು. ಶತಾಯುಷಿ ಕೆದಂಬಾಡಿ ರುಕ್ಮಿಣಿ ತವರು ಮನೆ ಪೆರುಬಾಯಿ. ಇವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10:30 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತ್ ಬಾವಲಿ ಕಾರಳಾನ ಬೆಂಗಳೂರು ಲೋವಾ ಸೈಂಜ ಮಾಜಿ ಪಟ್ಟಾಳಕಾರ ಕನ್ನಂಡ ಸಿ ನಾಣಯ್ಯ ಅಯ್ಯಂಗ ಇಂದು ಮರಣಪಟ್ಟಿತ್ತು. 66 ವಯತ್ತರ ಕನ್ನಂಡ ಸಿ ನಾಣಯ್ಯ ಅಯ್ಯಂಗಡ ಕಿರಿಕಾರ್ಯ ನಾಳೆ ಪೊಲಕ 11 ಬೆಂಗಳೂರು ಹೆಬ್ಬಾಳ ಕ್ರಿಮಿಟೋರಿಯಲ್ ನಡ್ಪ. ಟಿ ಶೆಟ್ಟಿಗೇರಿ ಕಾರಳಾನ ಮಾಯಣಮಾಡ ಬೋಪಯ್ಯ ಬೋಪುಣಿ ಅಯ್ಯಂಗ ಇಂದು ಮರಣಪಟ್ಟಿತ್ತು. 9 ದಂಡು ಬಯತರ ಮಾಜಿ ಪಟ್ಟಾಳಕಾರ ಮಾಯಣಮಾಡ ಬೋಪಯ್ಯ ಬೋಪುಣಿ ಅಯ್ಯಂಗ ಕಿರಿಕಾರ್ಯ ನಾಳೆ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡ್ಪಂದು ಒಕ್ಕಕಾರ ಅರಿಚಿಟ್ಟಿತು. ಮಡಿಕೇರಿ ತಾಲೂಕು 60 ಗ್ರಾಮದ ಚಾತುರನ ತಿಮ್ಮಯ್ಯ ಅವರ ಪತ್ನಿ ಲೀಲಾವತಿ ಅವರು ಇಂದು ನಿಧನರಾದರು. ತವರು ಮನೆ ಪರ್ಲಕುಟ್ಟಿ. 74 ವರ್ಷ ಪ್ರಾಯದ ಲೀಲಾವತಿ ಅವರ ಅಂತ್ಯಕ್ರಿಯೆ ನಾಳೆ 11 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡುಕೂಟಂದ ಸೆಪ್ಟೆಂಬರ್ 5 ಅಂದರೆ ನಾಳೆ ಹೊತ್ತಾರೆ 10 ಪೇಟೆನ ಕೊಡಗುಗೌಡ ಸಮಾಜಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಶಿಕ್ಷಕ ಇನಾಮ್ ನೀಡುವ ಜಂಬರ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್, ಶಾಸಕರು ಡಾ ಮಂತರ್ಗೌಡ, ಸಂಸದರು ಯದವೀರ್ ಕೃಷ್ಣದತ್ತ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಶ್ರೀ ಸಿದ್ದೇಶ್ವರ ಮತ್ತೆ ಶ್ರೀ ಬಸವೇಶ್ವರ ಹಂಗೆ ಸೋಮರಪೇಟೆ ತಾಲೂಕು ದೊಡ್ಡಮಳೆ ಗ್ರಾಮದ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ಇವರ ಕಡೆಯಿಂದ ಶ್ರೀ ಸ್ವರ್ಣಗೌರಿ ಅಂಗ ಆಗಿ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಬಾರ್ 6 ಹೊತ್ತಾರೆ 9:00 to 10:30 ಮುಟ್ಟ ನಡೆದಿದೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಂತರ್ಗೌಡ, ಕೊಡಗು ಮೈಸೂರು ಕ್ಷೇತ್ರದ ಸಂಸದರು ಯದವೀರ್ ಕೃಷ್ಣದತ್ತ, ಚಾಮರಾಜ್ ಒಡೆಯರು ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಗ್ರಾಮ ಮಟ್ಟಲ್ಲಿ ಜನರ ಆರೋಗ್ಯನ ಅಭಿವೃದ್ಧಿಪಡಿಸಿಕೆ ಗ್ರಾಮ ಆರೋಗ್ಯ ಕಾರ್ಯಕ್ರಮ ಉಪಕಾರಿಯಾದೇತ ಕೊಡಗು ಜಿಲ್ಲಾ ಪಂಚಾಯಿತಿನ ಉಪ ಕಾರ್ಯದರ್ಶಿ ಧನುರಾಜ್ ಅವು ತಿಳಿಸಿದೋ. ಪೇಟೆನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದ ಗ್ರಾಮ ಆರೋಗ್ಯದ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕುವ ಬಗೆಯಲ್ಲಿ ಚಾಲನೆ ನೀಡಿ ಅವು ಮಾತಾಡ್ದೋ. ಗ್ರಾಮೀಣ ಜನರಿಗೆ ಆರೋಗ್ಯದ ಬಗೆಯಲ್ಲಿ ಜ್ಞಾನ ಮತ್ತೆ ಅರಿವನ್ನು ಮೂಡಿಸೋಕ್ಕೂ ಗ್ರಾಮ ಆರೋಗ್ಯ ಕಾರ್ಯಕ್ರಮದ ಉದ್ದೇಶ ಆಗುಟ್ಟೂತ ಕಿವಿಮಾತು ಕೊಟ್ಟೋ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಸಂಪನ್ಮೂಲ ವ್ಯಕ್ತಿ ಆಗಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಧುಸೂದನ್ ಸೇರಿದಂಗೆ ಇದಕ್ಕೆ ಸಂಬಂಧಪಟ್ಟವು ಹಾಜರಿದ್ದೋ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಪುಸ್ತಕ ಪ್ರಕಟಣೆ ಯೋಜನೆ ಅಡಿ ಪುಸ್ತಕಗಳನ್ನ ಪ್ರಕಟಣೆ ಮಾಡುವ ಉದ್ದೇಶ ಆಗುಟ್ಟು ಇದರಿಂದ ಅರೆಭಾಷೆ ಕತೆ, ಅರೆಭಾಷೆ ಅಜ್ಜಿಕತೆ, ಜನಪದ, ಕವನ, ಲೇಖನ, ವಿಚಾರ ಸಾಹಿತ್ಯ, ಅರೆಭಾಷೆ ಲಲಿತ ಪ್ರಬಂಧ, ಅರೆಭಾಷೆ ಸಂಶೋಧನಾ ಕೃತಿಗ ಬೇರೆ ಬೇರೆ ಬರಹಗಳಿದ್ದರೆ ಅಕಾಡೆಮಿಗೆ ಸಲ್ಲಿಸುವ ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಕೇಳಿಕೊಂಡಳೋ. ಈ ಬರಹಗಳನ್ನ ಕಲಿಸಿಕೆ ಸೆಪ್ಟೆಂಬರ್ 30 ಆಖೀರಿ ದಿನ ಆಗುಟ್ಟು ಜಾಸ್ತಿ ಮಾಹಿತಿ ಬೇಕಾರೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಕೊಡಗು ಜಿಲ್ಲೆ ಇದರಿಂದ ಕೇಳಿ ತಿಳ್ಕನ ಕೃತ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ಸದಾನಂದ ಮಾವುಜಿ ಅವು ಮಾಹಿತಿ ಕೊಟ್ಟೋಳೋ. ಡಿಪ್ಲೊಮೊ ಇನ್ಕೋ ಆಪರೇಟಿವ್ ಮ್ಯಾನೇಜ್ಮೆಂಟ್, ಮಡಿಕೇರಿನ ತರಬೇತಿ ಸಂಸ್ಥೆಗೆ ರ್ಯಾಂಕ್ಗಾ ಸಿಕ್ಕಿಟ್ಟು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧೀನ ಸಂಸ್ಥೆ ಆದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ ಸಂಸ್ಥೆ ಡಿಸಿಎಂ ಪರೀಕ್ಷೆಯಲ್ಲಿ 2, 3, 4, 5 ರ್ಯಾಂಕ್ ಮತ್ತೆ 1 ಡಿಸ್ಟಿಂಕ್ಷನ್ ಶೇಕಡ 100% ಮಾಡಿಳೋತ ಗೊತ್ತಾಗುಟ್ಟು ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಕೊಣಂಜಗೇರಿ ಗ್ರಾಮ ಪಂಚಾಯತಿಯ ಗ್ರಾಮಸಭೆ ಇದೇ 5ರಂದು, ನಾಳೆ ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಪಾರಾಣೆ ಕೃಷಿಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಪಾಡೆಯಂಡ ಸಿ ಕುಶಾಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಕೊಣಂಜಗೇರಿ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ಹಾಗೂ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ದೊಡ್ಡವಳ್ತೆ ಗ್ರಾಮ ಇವರ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ಅಂಗವಾಗಿ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 6ರಂದು ಶುಕ್ರವಾರ ಬೆಳಿಗ್ಗೆ 9:00 to 10:30 ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಶ್ರೀ ಮಂತರ್ ಗೌಡ, ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸುಜಾ ಕುಶಾಲಪ್ಪ, ಗೌಡಳ್ಳಿ ವಿಎಸ್ಎಸ್ಎನ್ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಹೆಚ್ಆರ್ ಸುರೇಶ್ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ. ಅಂದು ಬೋಟಿಂಗ್ ವ್ಯವಸ್ಥೆ ಇದೆ, ಅನ್ನದಾನವಿದೆ. ನಾಡಿನ ಸರ್ವರೂ ಪಾಲ್ಗೊಳ್ಳುವಂತೆ ಶ್ರೀ ಸಿದ್ದೇಶ್ವರ, ಶ್ರೀ ಬಸವೇಶ್ವರ ಹಾಗೂ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಹಾಕತ್ತೂರು ಗ್ರಾಮ ಪಂಚಾಯತಿಯ 2023-24 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ಇದೇ 5ರಂದು ಗುರುವಾರ ಪೂರ್ವಾಹ್ನ 10:00 ಹಾಕತ್ತೂರು ಕುವೆಂಪು ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನೋಡಲ್ ಅಧಿಕಾರಿ ಶ್ರೀಮತಿ ಶಿಲ್ಪಶ್ರೀ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಹಾಕತ್ತೂರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಗಣೇಶ ಚತುರ್ಥಿ ಹಬ್ಬದ ರಿಯಾಯಿತಿ ಮಾರಾಟ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಕ್ಲೋ ಡ್ರೈಯರ್, ವಾಟರ್ ಹೀಟರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. 2024-25 ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಗೆ ತರಬೇತಿಯು ನಾಪೋಕುಲು ಬೇತುವಿನ ಎಕ್ಸೆಲ್ ವಿದ್ಯಾಸಂಸ್ಥೆಯಲ್ಲಿ ಇದೇ ತಿಂಗಳ 8ರ ಭಾನುವಾರದಿಂದ ಆರಂಭಗೊಳ್ಳಲಿದೆ. ಆಸಕ್ತರು ಸಂಪರ್ಕಿಸಿ ಮೊಬೈಲ್ 9448647349 ಅಥವಾ 9741931421. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಹಾಗೂ ಶನಿವಾರ ಖ್ಯಾತ ರೇಡಿಯೋಲಜಿಸ್ಟ್ ಡಾಕ್ಟರ್ ಜಯಪ್ರಕಾಶ್ ಜಿ ಅವರು ಮಧ್ಯಾಹ್ನ 3:00 to 6:30 ಲಭ್ಯವಿದ್ದು 4D ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಲಾಗುವುದು. ಇದರಲ್ಲಿ ಡಾಪ್ಲರ್ ಸ್ಟಡಿ, ಗರ್ಭಿಣಿಯರಿಗೆ ಗರ್ಭಾವಸ್ಥೆಯಲ್ಲಿ ಮಾಡುವ ಸ್ಕ್ಯಾನಿಂಗ್ ಹಾಗೂ ಇತರ ಎಲ್ಲ ಸ್ಕ್ಯಾನಿಂಗ್ ಗಳು ಲಭ್ಯವಿದೆ. ಪ್ರತಿ ಗುರುವಾರದಂದು ಬೆಳಗ್ಗೆ 9:30 to 1:00 ವರೆಗೆ ಖ್ಯಾತ ಮಧುಮೇಹ ತಜ್ಞರು ಹಾಗೂ ಫಿಸಿಷಿಯನ್ ಡಾಕ್ಟರ್ ಜಗದೀಶ್ ಪಿ ಅವರು ಲಭ್ಯವಿರುತ್ತಾರೆ. ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, KSRTC ಬಸ್ ಸ್ಟ್ಯಾಂಡ್ ಸಮೀಪ, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-70. ಸರಿನ ಕಮಲಗಳು, ಭೂತಾಯಿ ಮಕ್ಕಳು ನಾವು, ಎಲೆ ಮರೆಕಾಯಿಗಳು. ಬಾಲ್ಯ ಅದೊಂದು ಮರೆಯಲಾಗದ ನೆನಪು, ಚಿಂತೆ ಒತ್ತಡಗಳು ಇಲ್ಲದ ಕ್ಷಣಗಳು ಆ ದಿನಗಳು. ಜಗತ್ತಿನ ಸೂಕ್ಷ್ಮ ಸಂಗತಿಗಳನ್ನು ನೋಡುವ, ಕೇಳುವ, ಆಸ್ವಾದಿಸುವ ಗುಣಗಳನ್ನು ಬಾಲ್ಯದಲ್ಲಿ ರೂಢಿಸಬೇಕು. ಮಗುವಿನ ಮುಗ್ಧತೆ ನಮ್ಮ ನೋಟದಲ್ಲಿರಲಿ, ಆಗ ಜಗತ್ತಿನ ಪ್ರತಿ ವಸ್ತುವಿನಲ್ಲೂ ನಮಗೆ ಆನಂದ ಮತ್ತು ವಿಸ್ಮಯವೇ ಕಾಣುತ್ತದೆ. ಗಿಲಿಗಿಲಿ ಗಿಣ್ಣ ಗಿಲಿಗಿಲಿ ಗಿಣ್ಣ ಗಿಲಿಗಿಲಿ ಗಿಣ್ಣ ಪಿಳಿ ಪಿಳಿ ಕಣ್ಣ ಹೊಳೆಯುವ ಬಣ್ಣ ನೋಡಲು ಚೆನ್ನ. ನಿಮ್ಮ ನಗು ಹೊರ ಜಗತ್ತನ್ನು ಬದಲಾಯಿಸುವಂತಿರಲಿ, ಆದರೆ ಹೊರಗಿನ ವಿದ್ಯಮಾನಗಳಿಂದ ನಿಮ್ಮ ನಗು ಮಸುಕಾಗದಂತೆ ನೋಡಿಕೊಳ್ಳಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು